ನೀತಿಗೆ ವಿರೋಧ. ಬೆಂಗಳೂರಿನಲ್ಲಿ ಇಂದಿನಿಂದ ಬಿಜೆಪಿ ಅಹೋರಾತ್ರಿ ಧರಣಿ. ಹಾಗೂ ದೆಹಲಿಯಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆಗೊಳಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿಯ ವಿವಿಧ ಖಾದ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಯುವ ಉದ್ಯಮಿ ಎಸ್ ಭರತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿಯ ವಿವಿಧ ಖಾದ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಯುವ ಉದ್ಯಮಿ ಎಸ್ ಭರತ್ ಅವರು ನಮ್ಮೊಂದಿಗೆ ಇದ್ದಾರೆ. ಕಾಫಿಗೆ ವಿಪರೀತವಾದಂತಹ ಬೆಲೆ ಈಗ ಬಂದಿದೆ. ಅದರ ಜೊತೆಗೆ ಕಾಫಿಗೆ ಬೇಡಿಕೆಯೂ ಕೂಡ ದಿವಸದಿಂದ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ಹೀಗೆ ಬೇಡಿಕೆ ಹೆಚ್ಚಾಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಕಾಫಿಯನ್ನ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ವಿಭಿನ್ನವಾಗಿ ಮಾರಾಟ ಮಾಡತಕ್ಕಂತಹ ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ. ಕಾಫಿಯನ್ನ ಬಳಕೆ ಮಾಡುವಂತಹ ತಂತ್ರಜ್ಞಾನವೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರೋಂಥದ್ದನ್ನ ನಾವು ಗಮನಿಸಬಹುದು. ಇವತ್ತು ಕಾಫಿಯನ್ನ ಕಾಫಿಯಾಗಿ ಅಷ್ಟೇ ಸೇವನೆಯನ್ನ ಮಾಡದೆ ಅದನ್ನ ವಿಭಿನ್ನವಾಗಿ ಬೇರೆ ಬೇರೆ ಅದಕ್ಕೆ ಬೇಕಾದಂತಹ ಒಂದು ಫ್ಲೇವರ್ಗಳನ್ನ ಬಳಕೆ ಮಾಡಿಕೊಂಡು ಬೇರೆ ತರದಲ್ಲಿ ಕಾಫಿ ಪುಡಿಯನ್ನ ಉತ್ಪಾದನೆಯನ್ನ ಮಾಡಿಕೊಂಡು ಅದರ ಬಳಕೆಯನ್ನ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಫಿಯನ್ನ ಮತ್ತೆ ಕಾಫಿಯಲ್ಲಿ ಬೇರೆ ಬೇರೆ ತರಹದ ಖಾದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪುಡಿಯನ್ನ ಮಾಡಿ ಅದನ್ನ ಮಾರಾಟ ಮಾಡುವಂತಹ ಅನೇಕ ಯುವ ಉದ್ಯಮಿಗಳು ಕೂಡ ನಮಗೆ ಅಲ್ಲಲ್ಲಿ ಕಾಣಸಿಗ್ತಾ ಇದ್ದಾರೆ. ಅವರೆಲ್ಲರ ನಡುವೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಎಸ್ ಭರತ್ ಅವರು ಕೂಡ ಒಬ್ರು. ಹೀಗೆ ಕಾಫಿಯ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ ಬಂತು, ಕಾಫಿಯನ್ನೇ ಯಾಕೆ ಅವರ ಉದ್ಯಮಕ್ಕೆ ಆಯ್ಕೆಯನ್ನ ಮಾಡಿಕೊಂಡ್ರು, ಹೇಗೆ ವಿಭಿನ್ನವಾಗಿ ಕಾಫಿಯ ಮಾರಾಟವನ್ನ ಮತ್ತೆ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಇದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಭರತ್. ನಮಸ್ತೆ ಸರ್. ನಮಸ್ತೆ ಭರತ್. ಎಷ್ಟು ವಯಸ್ಸು ನಿಮಗೆ? ನಂಗೆ ಇವಾಗ 25 ಇಯರ್ಸ್. 25 ವರ್ಷ ಆಯ್ತು. ಏನ್ ಓದಿದ್ರಿ? ನಾನು ಮಲ್ನಾಡ್ ಕಾಲೇಜ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದೆ. ನಂತರ ಒಂದು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಮಾಡಿಕೊಂಡು ಇವಾಗ ಕರೆಂಟ್ಲಿ ಮಣಿಪಾಲ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದೀನಿ. ಆಂಟರ್ಪ್ರಿನರ್ಶಿಪ್ ಅಂಡ್ ಇನೋವೇಷನ್ಸ್ ಅಂತ ಒಂದು. ಯಾಕೆ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಇಷ್ಟೊಂದು ಆಸಕ್ತಿ ಯಾಕೆ ನಿಮ್ಗೆ? ನಂಗೆ ನಂದು ಅಜ್ಜಿ ತಾತ ಮುಂಚೆಯಿಂದನೂ ಅವರು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ, ಮತ್ತೆ ಅವರು ಕಾಫಿ ತೋಟ ಅನ್ನ ಹೊಂದಿರ್ತಕ್ಕಂಥದ್ದು 95ನೇ ಇಸ್ವಿಯಿಂದ. ನಾನು ಬೆಳ್ದಾಗಿಂದ ನಾನು ಅವರು ನಮ್ದೇ ರೈಸ್ ಮಿಲ್ ಇರ್ಲಿ, ಪೆಟ್ರೋಲ್ ಬಂಕ್ ಇರ್ಲಿ, ಚೌಟ್ರಿ ಇರ್ಲಿ, ಅದರಲ್ಲಿ ತೊಡಗಿಸ್ಕೊಂಡಿದ್ನ ನೋಡಿ ನಾನು ನೆಕ್ಸ್ಟ್ ಏನಾದ್ರೂ ಐದರ್ ನಾನು ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ನಾನು ಯಶಸ್ ಕಾಣ್ಬೇಕು, ಇಲ್ಲ ನಂದೇ ಸ್ವಂತ ಒಂದು ಕಂಪನಿ ಹೊಂದ್ಬೇಕು ಅಂತ ನಂದು ಡ್ರೀಮ್ ಆಗಿರುತ್ತೆ. ಅದರಿಂದ ನಾನು ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಗವರ್ಮೆಂಟ್ ಎಕ್ಸಾಮ್ಸ್ ಗೆ ಟ್ರೈ ಮಾಡಿದೆ. ಅದ್ರ ಜೊತೆಗೇನೆ ನಾನು ತುಂಬಾ ಸ್ಟಾರ್ಟ್ಅಪ್ಸ್ ಅಲ್ಲಿ ವರ್ಕ್ ಮಾಡಾಗ್ತಾ ಇದ್ದೆ. ಅದ ನಂತರ ಅದೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನ ನಾನು ತಗೊಂಡು ಮತ್ತೆ ಮನೆಯಲ್ಲೇನೆ ನಾನು ಸಣ್ಣವನಿಂದ ಕಲ್ತಿದ್ದು ಅದನ್ನ ತಗೊಂಡು ಕಾಫಿನಾಡ್ ಅಂತ ಒಂದು ಬ್ರ್ಯಾಂಡ್ ನ ಸ್ಥಾಪನೆ ಮಾಡಲು ಇವತ್ತು ಯಶಸ್ ಕಂಡಿದ್ದೀನಿ. ಓದಿದ್ದು ಸಿವಿಲ್ ಇಂಜಿನಿಯರಿಂಗ್ ಅಲ್ವಾ? ಹೌದು, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. ಏನಕ್ ಮಾಡಿದೆ ಅಂತ ಅಂದ್ರೆ, ಸಿವಿಲ್ ಇಂಜಿನಿಯರಿಂಗ್ ಮಾಡೋದ್ರಿಂದ ಗವರ್ನಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಈ ಸರ್ಕಾರಿ ಉದ್ಯಮದಲ್ಲಿ ನಮ್ ಕರ್ನಾಟಕದಲ್ಲೇ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಕನಸಿತ್ತು. ಹಾಗಾಗಿ ಒಂದು 2 ಇಯರ್ಸ್ ಅದರಲ್ಲಿ ಪ್ರಯತ್ನ ಪಟ್ಟೆ. ಇವಾಗ್ಲೂ KPSC ಪ್ರಿಲಿಮ್ಸ್ ಕೊಟ್ಟಿದ್ದೀನಿ, ನೋಡ್ಬೇಕು ಏನಾಗತ್ತೆ ಅಂತ. ಈ ಸಿವಿಲ್ ಇಂಜಿನಿಯರಿಂಗ್ ಕಾಫಿಗೂ ಏನ್ ಸಂಬಂಧ? ಯಾವುದೇ ಇಂಜಿನಿಯರಿಂಗ್ ಇಂದ ನಾವು ಒಂದು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅನ್ನೋದನ್ನ ಕಂಡ್ಕೊಂಡ್ಬೋದು. ಒಂದು ಪ್ರಾಡಕ್ಟ್ ಹೆಂಗೆ ಅದನ್ನ ಬೆಳವಣಿಗೆ ಮಾಡೋದ್ರಿಂದ ಹಿಡಿದು ಅದರಿಂದ ಏನು ಉಪಯೋಗನ ಎಲ್ಲಿಗೆ ತಲುಪಿಸಬಹುದು ಅನ್ನೋ ಒಂದು ಟೆಕ್ನಿಕಲ್ ನಾಲೆಡ್ಜ್ ನ ನಾವು ಅದರಲ್ಲಿ ಕಲಿಬಹುದಾಗಿದೆ. ಕಾಫಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಈಗ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಬೇರೆ ಏನೇನಾದ್ರೂ ಮಾಡಬಹುದಾಗಿತ್ತು, ಅದನ್ನ ಬಿಟ್ಟು ಕಾಫಿಯಲ್ಲೇ ಏನಾದ್ರೂ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾನು ಯೋಚನೆ ಮಾಡಿದ್ದು ಇಷ್ಟೇ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಪ್ರಾಡಕ್ಟ್ಸ್ ನ ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ. ಎಕ್ಸಾಂಪಲ್, ನಮ್ದು ರೈಸ್ ಮಿಲ್ ಇದೆ. ರೈಸ್ ಅನ್ನೋದು ಒಂದು ದಿನನಿತ್ಯ ಪ್ರತಿಯೊಬ್ಬ ಮನುಷ್ಯನ ಸೇವಿಸಕಂತ ಒಂದು ಆಹಾರ. ಅದೇ ರೀತಿ ಕಾಫಿ ಅನ್ನೋದು ನಮ್ ದಿನನಿತ್ಯ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಒಂದು ಒಳ್ಳೆ ಕಾಫಿ ಕಪ್ ಇಂದ. ಅದರಿಂದ ನಾನು ಕಾಫಿ ತುಂಬಾ ಮುಂಚೆಯಿಂದನೂ ನಾನು ಸೇವಿಸ್ತಾ ಬಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಾಫಿಯಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದ್ರು ಡಿಫ್ರೆನ್ಸಸ್ ಎಲ್ಲಿ ಬರ್ತಾ ಇದೆ ಅಂದ್ರೆ, 1 ಕೆಜಿ ಕಾಫಿ ಇವತ್ತು ಬೇಳೆ ಬೆಲೆ 1 ಕೆಜಿಗೆ 800-900 ರೂಪಾಯಿ ತನಕ ಇದೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ 600-500 ರೂಪಾಯಿಗೆಲ್ಲ ಜನ ಮಾರ್ತಾ ಇದ್ದಾರೆ. ಆಮೇಲೆ ಅನ್ನಿಸ್ತು ನಂಗೆ, ಈಗ ರಿಯಾಲಿಟಿ ನಂಗೆ ಗೊತ್ತಿದೆ ಕಾಫಿ ಬೆಲೆ ಎಷ್ಟು ಅಂತ. ಪ್ರೊಸೆಸಿಂಗ್ ಈಗ ಅದಕ್ಕೆ ಚಾರ್ಜಸ್ ಬೀಳುತ್ತೆ, ಎಂಪ್ಲಾಯ್ಮೆಂಟ್ ಅವರಿಗೆ ಸ್ಯಾಲ್ರಿ ಕೊಡೋದ್ರಲ್ಲಿ ದುಡ್ಡು ಖರ್ಚಾಗುತ್ತೆ, ಮಾರ್ಕೆಟಿಂಗ್ ಅಲ್ಲಿ ಖರ್ಚಾಗುತ್ತೆ. ಅದ್ 1 ಕೆಜಿ ಬೇಳೆ ಬೆಲೆನೆ ಅಷ್ಟಿರೋದ್ರಿಂದ ಇವ್ರು ಇನ್ನೂ ಕಮ್ಮಿಗೆ ಹೆಂಗ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಿದಾಗ, ಮತ್ತೆ ಎಷ್ಟೊಂದು ಟೆಸ್ಟ್ ಗಳನ್ನ ಮಾಡಿದಾಗ ನಾವು ಕುಡಿತಿರೋ ಕಾಫಿ ಒರಿಜಿನಲ್ ಕಾಫಿ ಅಲ್ಲ ಅನ್ನೋದು ನಂಗೆ ಬೆಳಕಿಗೆ ಬಂತು. ಅದಾದ ನಂತರ ನಾನು ತುಂಬಾ ರಿಸರ್ಚ್ ಮಾಡಿ ಎಷ್ಟೊಂದು ಕೆಫೆಗಳಿಗೆ ಹೋಗಿ ತುಂಬಾ ಬೇರೆ ಬ್ರ್ಯಾಂಡ್ಗಳ ಕಾಫಿಯನ್ನೆಲ್ಲ ಟ್ರೈ ಮಾಡಿ ನೋಡಿದಾಗ, ತುಂಬಾ ನಾವು ಸೇವಿಸ್ತಿರೋ ಕಾಫಿಯಲ್ಲಿ ಕಾಫಿಗಿಂತ ಅದ್ರ ಜೊತೆಗೆ ಆಡ್ ಮಾಡ್ತಾ ಇರೋ ಚಿಕೋರಿ ಕಂಟೆಂಟೇ ಜಾಸ್ತಿ ಆಗ್ತಿದೆ ಅನ್ನೋದೊಂದು ನಂಗೆ ಬೆಳಕಿಗೆ ಬಂತು. ನಮ್ಮ ಮಲ್ನಾಡ್ ಭಾಗದಲ್ಲಿ ನಿಮ್ಗೆ ಗೊತ್ತಿರೋ ತರ ಕಾಫಿಯನ್ನ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಬೆಳಿತೀವಿ. ಬಟ್ ಅವ್ರ ಕುಡಿತಿರೋ ಕಾಫಿ ಯಾವ ಗುಣಮಟ್ಟದ್ದು ಅಂತ ತಿಳಿಸ್ಬೇಕಾಗಿತ್ತು ಅಂತ ಒಂದು ನಂಗೆ ಬಂದಿದ್ರಿಂದ ಕಾಫಿನಾಡ್ ಅಂತ ಬ್ರ್ಯಾಂಡ್ ಮೂಲಕ ನಾನು ಅದನ್ನ ಹೊರತರೋಣ ಅಂತ ಮುಂದೆ ಬಂದಿದ್ದೀನಿ. ಈಗ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಗೆ ಅಲ್ಪ ಸ್ವಲ್ಪನಾದ್ರೂ ಗೊತ್ತಿರಬೇಕಾಗುತ್ತೆ, ಇಲ್ಲ ಅಂತ ಅಂದ್ರೆ ತಿಳ್ಕೊಳ ಅಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಕಾಫಿಯನ್ನ ಕೃಷಿಯಾಗಿ ಮಾಡ್ತಕ್ಕಂಥದ್ದು ಬೇರೆ ತರದ್ದು, ಅದನ್ನ ಒಂದು ಉದ್ಯಮವಾಗಿ ಮಾಡ್ತಕ್ಕಂಥದ್ದು ಬೇರೆ ತರ ಆಗುತ್ತೆ. ಹಾಗಾಗಿ ಉದ್ಯಮಿ ಆಗ್ಬೇಕು ಅಂತ ಅಂದಾಗ ಹೆಚ್ಚು ಮಾಹಿತಿಯೂ ಬೇಕಾಗುತ್ತೆ, ಮತ್ತೆ ಮೂಲಭೂತ ಸೌಕರ್ಯಗಳು ಕೂಡ ಬೇಕಾಗುತ್ತೆ. ಕಾಫಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಹೇಗೆ ಪಡೆದುಕೊಂಡ್ರಿ? ನಾನು ಹೇಳ್ದಂಗೆ ನಾನು ಸ್ಟಾರ್ಟ್ ಹೇಗ್ ಮಾಡಿದ್ದು ಅಂತ ಅಂದ್ರೆ, ನನ್ನ ಅಜ್ಜಿ ತಾತ ಅವರು ಅಷ್ಟು ವರ್ಷದ ಅನುಭವವನ್ನ ನಾನು ಹೇಗೆ ಕಾಫಿ ಬೆಳೆ ಯಾವಾಗ ಬರುತ್ತೆ, ಹೂವು ಯಾವಾಗ ಆಗುತ್ತೆ, ಕಂಪ್ಲೀಟ್ ಅದೇನು ಬೆಳೆ ಬಗ್ಗೆ ಸಂಬಂಧಪಟ್ಟಿದ್ದು ನಾನು ತಿಳ್ಕೊಂಡಿದ್ದೆ ನಮ್ಮ ಮನೆಯಿಂದ. ನಂತರ ಅದನ್ನ ಪ್ರೊಸೆಸಿಂಗ್ ಆಗ್ಲಿ ಪ್ರತಿಯೊಂದಾಗ್ಲಿ ನಾನು ವೇರಿಯಸ್ ವರ್ಕ್ಶಾಪ್ಸ್ ನ ಅಟೆಂಡ್ ಮಾಡಿದ್ದೀನಿ. ಸ್ಪೆಷಾಲಿಟಿ ಕಾಫಿ ಅಥಾರಿಟಿ ಆಫ್ ಇಂಡಿಯಾ ಇಂದ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಪಡ್ಕೊಂಡಿದ್ದೀನಿ. ಕಾಫಿ ಹೇಗ್ ರೋಸ್ಟ್ ಮಾಡೋದು, ಡಿಫ್ರೆಂಟ್ ರೋಸ್ಟ್ ಲೆವೆಲ್ಸ್ ಏನು, ಅದನ್ನ ಪ್ರೊಫೈಲ್ ಹೆಂಗ್ ಮೇಂಟೈನ್ ಮಾಡೋದು ಅನ್ನೋ ತರ. ಅದಾದ ನಂತರ ಸ್ಟಾರ್ಬಕ್ಸ್ ಅಂತ ನೀವೆಲ್ಲರೂ ಕೇಳಿರ್ಬೋದು, ಪ್ರಪಂಚಾದ್ಯಂತ ಅದು ಯಶಸ್ ಕಂಡಿರೋಂತ ಬ್ರ್ಯಾಂಡ್ ಆಗಿದೆ. ಅಲ್ಲಿಂದ ನಾನು ಮಾಸ್ಟರ್ ಬ್ರಿವರಿ ಅನ್ನೋ ಒಂದು ಸರ್ಟಿಫಿಕೇಶನ್ ಪಡ್ಕೊಂಡಿದ್ದೀನಿ. ಅದರಲ್ಲಿ ಯಾವ್ಯಾವ ರೋಸ್ಟ್ಗೆ ಯಾವ್ಯಾವ ಟೇಸ್ಟ್ ಕೊಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ನಾನು ಹಲವಾರು ಈಗ ಲೆವಿಸ್ಟಾ ಅಂತ ಒಂದು ಬ್ರ್ಯಾಂಡ್ ಅಲ್ಲೂ ಹೋಗಿ ಹೆಂಗೆ ಅದು ಪ್ರೋಸೆಸ್ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದೆಲ್ಲ ರಿಸರ್ಚ್ ಮಾಡಿದ ನಂತರ ನಾನು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಈಗ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಒಂದು ರೋಡ್ ಮ್ಯಾಪ್ ನ ಕ್ರಿಯೇಟ್ ಮಾಡಿಕೊಂಡು ಪ್ರಾಡಕ್ಟ್ ನ ಒಂದು ಲಾಂಚ್ ಮಾಡೋದಲ್ಲಿ ನಾನು ಯಶಸ್ಸು ಕಂಡಿದ್ದೀನಿ. ಕಾಫಿ ಬೆಳೆಗಾರರಾಗಿ ಅನುಭವ ಇತ್ತು ತಮ್ಗೆ? ಹೌದು, ನಮ್ದು ಬ್ರ್ಯಾಂಡ್ ಅಲ್ಲಿ ನಮ್ ಬೇಳೆನೂ ಯೂಸ್ ಮಾಡಿದೀವಿ. ಬಟ್ ನಮ್ದು ಏನ್ ಸ್ಪೆಷಾಲಿಟಿ ಅಂದ್ರೆ, ನಾವು ಸಿಂಗಲ್ ಒಂದು ಎಸ್ಟೇಟ್ ನ ಕಾಫಿಯನ್ನ ಪ್ರೊಕ್ಯೂರ್ ಮಾಡಿ ಅದನ್ನ ಗ್ರೇಡ್ ಮಾಡಿ ಅದನ್ನ ರೋಸ್ಟ್ ಮಾಡ್ತಾ ಇದೀವಿ. ಮತ್ತೆ ನಾವು ಮಿಕ್ಸ್ ಮಾಡ್ತಾ ಇಲ್ಲ, ಒಂದೇ ಸ್ಟೇಟ್ ಅಂತ ಅಂದ್ರೆ ಆ ಬ್ಯಾಚ್ ಮುಗಿಯೋ ತನಕ ಕಂಪ್ಲೀಟ್ ಅದೇ ಸ್ಟೇಟ್ ನ ಬೆಳೆಗಳನ್ನ ಯೂಸ್ ಮಾಡ್ತಾ ಇದೀವಿ. ಇದೇ ತರ ನಾವು ನನ್ನ ಭಾಗದಲ್ಲಿನ ರೋಬಸ್ಟಾ ಬೆಳೆ ಪರ್ಚೇಸ್ ಮಾಡಿ ಚಿಕ್ಕಮಂಗ್ಳೂರ್ ಸೈಡ್ ಇಂದ ಅರೇಬಿಕಾ ಬೆಳೆಗಳನ್ನ ಸಂಗ್ರಹಿಸಿ ನಾನು ಅದನ್ನ ಡಿಫ್ರೆಂಟ್ ಬ್ಯಾಚಸ್ ಆಗಿ ಸ್ಟೋರ್ ಮಾಡಿನು ಡಿಫ್ರೆಂಟ್ ರೋಸ್ಟ್ ಆಗಿ ಮಾಡ್ಬೇಕಾದ್ರೂ ಅದನ್ನ ಸಪರೇಟ್ ಬ್ಯಾಚಸ್ ಅಲ್ಲೇ ಮಾಡಿ ನಾವು ಪುಡಿಯನ್ನ ಮಾಡ್ತಕ್ಕಂತದ್ದು. ನಿಮ್ಗೆ ಕಾಫಿ ತೋಟ ಎಷ್ಟಿದೆ? ನಮ್ದು ಅಜ್ಜಿ ತಾತ ಅವ್ರ ಹತ್ರ ಆಲ್ಮೋಸ್ಟ್ ಒಂದು 30 ಎಕರ್ಸ್ ಇದೆ. ಅದು ಎಲ್ಲ ಯಾರು ನಿರ್ವಹಣೆ ಮಾಡ್ತಾರೆ ತೋಟ ಎಲ್ಲ? ಇವಾಗ್ಲೂ ಅವರಿಗೆ ಆಲ್ಮೋಸ್ಟ್ ನಮ್ ತಾತಂಗೆ 70 ಇಯರ್ಸ್ ಆಗಿದೆ. ಅವರು ಈ ವಯಸ್ಸಿನಲ್ಲೂ ಅವರು ದಿನ ಬೆಳಗ್ಗೆ 7:30-8 ಗಂಟೆಗೆ ಎದ್ದು ಹೋಗಿ ಕಾಫಿ ತೋಟದಲ್ಲಿ ಅವರು ಜನಗಳ ಜೊತೆ ಕೆಲಸ ಮಾಡಿಸೋದು ಪ್ರತಿಯೊಂದು ಆ ಹುಮ್ಮಸ್ಸೆ ನಂಗೆ ಈ ಬೆಳವಣಿಗೆ ಕಾರಣ ಆಗಿದೆ. ನೀವು ತೋಟದ ಕಡೆ ನೋಡ್ಕೊಳ್ಳೋ ಅಂತದ್ದಿದೆಯಾ? ತೋಟಕ್ಕೆ ನಾನು ಹೋಗ್ತಾ ಇರ್ತೀನಿ, ಅವರು ಮಾಡೋ ಕೆಲಸದಲ್ಲಿ ಹೇಗ್ ಮಾಡಿಸ್ತಾರೆ, ಏನು ಆ ಬೆಳೆ ಹೆಂಗ್ ಬರುತ್ತೆ, ಬೆಳೆ ಯಾವಾಗ ಚೆನ್ನಾಗುತ್ತೆ, ಅದಕ್ಕೆ ಸನ್ಲೈಟ್ ಎಷ್ಟು ಬೇಕಾಗುತ್ತೆ, ನೀರ್ ಯಾವಾಗ ಹೊಡಿಬೇಕು, ಏನ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ದಾರೆ, ಪೆಸ್ಟಿಸೈಡ್ಸ್ ಕಂಟ್ರೋಲ್ ಏನ್ ಮಾಡ್ತಾ ಇದಾರೆ, ಪ್ರತಿಯೊಂದನ್ನು ನೋಡೋ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾನು ಹೋಗ್ತಾ ಇದ್ದೆ. ಅದರಿಂದ ನಾನು ಹಲವಾರು ವಿಷಯಗಳನ್ನ ಕಲ್ತೀನಿ. ಈಗ ಮಾರುಕಟ್ಟೆ ಅಧ್ಯಯನವನ್ನ ಮಾಡಿದೆ ಅಂತ ಹೇಳಿದ್ರಿ, ನಿಮ್ಮ ಒಂದು ಈ ಉದ್ಯಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಅಧ್ಯಯನವನ್ನ ಮಾಡಿ ಆನಂತರ ನಾನು ಈ ಒಂದು ಉದ್ಯಮಕ್ಕೆ ಬಂದಿದ್ದು ಅಂತ ಹೇಳಿ, ಹೇಗೆ ಭಿನ್ನವಾಗಿ ಇರಬೇಕು ಮತ್ತೆ ಹೇಗೆ ಈಗ ಅವ್ರಿಗೆ ನಾವು ಕಾಂಪೀಟ್ ಮಾಡಿ ಗೆಲ್ಬೇಕು ಅನ್ನುವಾಗ ನಾವು ಭಿನ್ನವಾಗಿ ಇರಲೇಬೇಕಾಗುತ್ತೆ, ಭಿನ್ನತೆಯನ್ನ ಹೇಗೆ ಗುರುತು ಮಾಡ್ಕೊಂಡ್ರಿ ಮತ್ತೆ ಹೇಗೆ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ? ಅದೇ ನಾ ಹೇಳ್ದಂಗೆ ನಂಗೆ ಕಾಫಿದೇ ಮಾಡ್ಬೇಕು ಅಂತ ಅನ್ಸಿದ್ ಯಾವಾಗ ಅಂತ ಅಂದ್ರೆ, ಕಾಫಿ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ 6 months ಇಂದ ನಾವು ಓದ್ತಾ ಇದ್ವಿ. ಬಟ್ ಕಾಫಿ ಪುಡಿ ರೇಟ್ ನಾವ್ ಎಲ್ಲೋದ್ರೂ ಇಷ್ಟ ಕಮ್ಮಿಗೆ ಸಿಗ್ತಿದ್ಯಲ್ಲ ಅಂತ ನಾನು ನೋಡ್ದೆ. ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಇಳ್ದಾಗ ನಂಗೆ ಕಾಫಿ ಪ್ರೈಸಸ್ ಇಷ್ಟಿದೆ, ಜನಕ್ ಇವಾಗ ಅದನ್ನ ಅರ್ಥ ಮಾಡಿಸೋದ ಹೆಂಗೆ ಅಂತ ನೋಡಿದಾಗ, ಫಸ್ಟ್ ಇವಾಗ ಕಾಫಿ ಪೌಡರ್ ತಗೋತೀವಿ ಅಂತ ಅಂದ ತಕ್ಷಣ ಜನ ಅದನ್ನ ಹೇಗ್ ತಗೋತಾರೆ, ಸುಮ್ನೆ ಒಂದ್ ಬ್ರ್ಯಾಂಡ್ ಆಗಿರ್ಬೇಕು ಅಥವಾ ಏನೋ ಇವಾಗ ಎಲ್ಲ ಬೇರೆಯವ್ರು ಚೆನ್ನಾಗಿದ್ದಾರೆ ಅಂದು ಹೇಳಿದ್ದ ಮಾತಿಂದ ತಗೋಬೇಕಾಗುತ್ತೆ. ಬಟ್ ಆಕ್ಚುಯಲ್ ಆಗಿ ಈಗ ತಗೋಬೇಕು ಅಂತ ನಮ್ಗೆ ಯಾವಾಗ ಅನ್ಸೋದು, ಕಾಫಿ ಅಂದ್ರೆ ಫಸ್ಟ್ ನಮಗ್ ಬರೋದು ಆ ವಾಸನೆಯಿಂದ, ಆ ಅರೋಮಾ ಏನಿದೆ ಅದನ್ನ ಫೀಲ್ ಮಾಡ್ಬೇಕು ಜನ ತಗೊಳಕ್ಕೂ ಮುಂಚೆ. ಅದಕ್ಕೆ ನಂಗೆ ಹೇಗ್ ಅನ್ನಿಸ್ತು ಅಂದ್ರೆ, ಇವಾಗ ಸಿಂಗಲ್ ವಾಲ್ವ್ ಟೆಕ್ನಾಲಜಿ ಅಂತ ಒಂದು ವಾಲ್ವ್ ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪೌಚಸ್ ಅಲ್ಲಿ. ಅದ್ ಏನಂದ್ರೆ ಅದ್ರದ್ದು ಸ್ಪೆಷಾಲಿಟಿ, ನೀವು ಪ್ರಾಡಕ್ಟ್ ನ ಬೈ ಮಾಡಿ ಯೂಸ್ ಮಾಡಿ ಓಪನ್ ಮಾಡಿ ಅದಾದ್ಮೇಲೆ ಸ್ಮೆಲ್ ಮಾಡ್ಬೇಕು ಅಂತ ಇಲ್ಲ, ಫ್ರೆಶ್ನೆಸ್ ನ ಕಂಡಿಡಿಬೇಕಂತ ಇಲ್ಲ. ವಿಥೌಟ್ ಪ್ಯಾಕೇಜ್ ಓಪನಿಂಗು ನೀವು ಆ ವಾಲ್ವ್ ಇಂದ ಕಾಫಿಯ ಒಂದು ಫ್ರೆಶ್ನೆಸ್ ನ ನೀವು ಫೀಲ್ ಮಾಡಬಹುದಾಗುತ್ತೆ. ಅದು ಒಂದು ಪ್ರಯತ್ನ ನಂದ್ರಲ್ಲಿ. ಮತ್ತೆ ಈ ಬೇಳೆಗಳು ಏನ್ ಹೇಳಿದೆ, ಪ್ರತಿಯೊಂದು ಬೇಳೆನೂ ನಾವು ಗ್ರೇಡ್ ಆಗಿರೋ ಬೇಳೆಯನ್ನೇ ಯೂಸ್ ಮಾಡೋದು, ಮತ್ತೆ ಒಂದೇ ಸಿಂಗಲ್ ಎಸ್ಟೇಟ್ ಅಂತ, ಸಿಂಗಲ್ ಆರಿಜಿನ್ ಅಂತ ಹೇಳ್ತೀವಿ ಅದನ್ನ ನಾವು, ಸಿಂಗಲ್ ಆರಿಜಿನ್ ಬೀನ್ಸ್ ನೇ ಯೂಸ್ ಮಾಡೋಂಥದ್ದು. ಯಾವುದೇ ಪ್ರಾಡಕ್ಟ್ ಇರಲಿ ನಾವು ಬ್ಯಾಚ್ ವೈಸ್ ಮಾಡೋದು, ಸಿಂಗಲ್ ಆರಿಜಿನ್ನೇ ಯೂಸ್ ಮಾಡೋದು. ಮತ್ತೆ ಈ ಇನ್ಸ್ಟೆಂಟ್ ಮತ್ತೆ ಫ್ಲೇವರ್ಡ್ ಕಾಫೀಸ್ನು ಕೂಡ ನಾವು ಆಗ್ಲೋಮರೇಟೆಡ್ ಅಂತ ಹೇಳ್ತೀವಿ. ಇವಾಗ ಬ್ರೂ ಆಗ್ಲಿ, ಲೆವಿಸ್ಟಾ ಆಗ್ಲಿ, ನೆಸ್ಕೆಫೆ ಆಗ್ಲಿ, ದಿನನಿತ್ಯ ನಾವು ಅದನ್ನು ಯೂಸ್ ಮಾಡ್ತಾ ಇದೀವಿ. ಬಟ್ ಅದು ಕಂಪ್ಲೀಟ್ಲಿ ಪೌಡರ್ ತರ ಕಾಣುತ್ತೆ ನಮಗೆ. ಬಟ್ ನಂದು ಇನ್ಸ್ಟೆಂಟ್ ಕಾಫಿ ಆಗ್ಲಿ ಫ್ಲೇವರ್ಡ್ ಕಾಫೀಸ್ ಅಲ್ಲಿ ಏನ್ ವಿಶೇಷತೆ ಇದೆ ಅಂತ ಅಂದ್ರೆ, ಅದು ಗ್ರಾನ್ಯೂಲ್ಸ್ ರೂಪ ಅಂದ್ರೆ ಹಳ್ಳ ರೂಪದಲ್ಲಿ ಇರುತ್ತೆ ನಂದು. ಆದ್ರಿಂದ ಅದು ಒಂದು ವಿಭಿನ್ನತೆಯನ್ನ ನಾನು ನನ್ನ ಪ್ರಾಡಕ್ಟ್ಸ್ ಅಲ್ಲಿ ತಂದಿದ್ದೀನಿ. ಮತ್ತೆ ನಿಮ್ಗೆ ಕಾಫಿಯಲ್ಲಿ ಡಿಫ್ರೆಂಟ್ ರೋಸ್ಟ್ ಲೆವೆಲ್ಸ್, ಮತ್ತೆ ಇವಾಗ ಒಬ್ರು ಮನೆಯಲ್ಲಿ ಕಾಫಿ ಮೆಷಿನ್ ಇಟ್ಕೋಬಹುದು, ಒಬ್ರು ಮಾಮೂಲಿ ಫಿಲ್ಟರ್ ಇಟ್ಕೋಬಹುದು, ಒಬ್ರು ಏನು ಇಲ್ದಲೆ ಡೈರೆಕ್ಟ್ ಹಾಲಿಗೆ ಕಾಫಿ ಪೌಡರ್ ಹಾಕೋಂತದಿರ್ಬೋದು, ಆ ತರ ಪ್ರಾಕ್ಟೀಸ್ ಗಳನ್ನ ಇದೆ. ಬಟ್ ಜನ ತಗೋಬೇಕಿದ್ರೆ ಅದನ್ನ ಯಾವ್ದನ್ನು ಯೋಚನೆ ಮಾಡ್ದಲೆ ಡೈರೆಕ್ಟ್ ಆಗಿ ಸುಮ್ನೆ ತಗೋತಾರೆ. ನನ್ ಪ್ರಾಡಕ್ಟ್ ಅಲ್ಲಿ ಏನು ಅಂದ್ರೆ, ಒಂದು ಪ್ರಾಡಕ್ಟ್ ನ ಅವ್ರು ಪರ್ಚೇಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅದನ್ನೆಲ್ಲ ಕಸ್ಟಮೈಸ್ ಮಾಡುವಂತ ಒಂದು ಆಪ್ಷನ್ ಇದೆ. ಏನಂದ್ರೆ ಲೈಟ್ ರೋಸ್ಟ್ ಬೇಕಾ ಅವ್ರಿಗೆ, ಮೀಡಿಯಂ ರೋಸ್ಟ್ ಬೇಕಾ, ಡಾರ್ಕ್ ರೋಸ್ಟ್ ಬೇಕಾ, ಅಥವಾ ಅಸಿಡಿಟಿ ಸಮಸ್ಯೆಯಿಂದ ನಾವು ಕಮ್ಮಿ ಮಾಡ್ಕೋಬೇಕಾ. ಈಗ ಕಾಫಿ ಅಂದ ತಕ್ಷಣ ಇಲ್ಲ ನಂಗೆ ಗ್ಯಾಸ್ಟ್ರಿಕ್ ಅಪ್ಪ ಅಂತ ಹೇಳ್ತಾರೆ. ಕಾಫಿನ ಗ್ಯಾಸ್ಟ್ರಿಕ್ ಇಂದ ಕಮ್ಮಿ ಮಾಡುವಂತ ವಿಧಾನನೂ ಇದೆ ರೋಸ್ಟ್ ಮಾಡೋ ಟೈಮಲ್ಲಿ, ಅದನ್ನ ಯೂಸ್ ಮಾಡ್ಬೋದು. ನಂಗೆ ಇಲ್ಲ ಅಸಿಡಿಟಿ ಅಂತ ಹೇಳೋರ್ಗೆ ನಾವು ಅದಕ್ಕೆ ಬೇರೆ ರೋಸ್ಟ್ ಪ್ರೊಫೈಲ್ ಸೆಟ್ ಮಾಡಿದೀವಿ. ಮತ್ತೆ ತುಂಬಾ ಕಹಿ ಅಂತಾನು ಅಂತಾರೆ ಕಾಫಿ ಅಂದ್ರೆ, ಆ ಕಾಫಿ ಅನ್ನ ಫ್ರೂಟ್, ಕಾಫಿ ಅನ್ನೋದು ಒಂದು ಹಣ್ಣು, ಆ ಹಣ್ಣಲ್ಲಿ ನೀವು ಯಾವ್ದೇ ಹಣ್ಣು ತಿಂದಾಗ ಕಹಿ ಅಂತ ಅನ್ಸಲ್ಲ ನಿಮ್ಗೆ. ಆ ಫ್ರೂಟಿ ಫ್ಲೇವರ್ ನ ಕೊಡ್ಬೇಕು ಅಂದ್ರೆ ಅದಕ್ಕೊಂದು ರೋಸ್ಟ್ ಪ್ರೊಫೈಲ್ ಇದೆ. ಆ ತರ ನಾವು ಒಂದೊಂದು ಪ್ರಾಡಕ್ಟ್ ಅನ್ನು ಕಸ್ಟಮೈಸ್ ಮಾಡಿ ನಾವು ಆರ್ಡರ್ ಮಾಡೋಂತ ಆಪ್ಷನ್ ಇದೆ. ಮತ್ತೆ ಈಗ ಕೋರ್ಸ್ ಲೆವೆಲ್ ಅಲ್ಲಿ ಇವಾಗ ಬೇಳೆನೂ ನಾವು ಕೊಡ್ತೀವಿ. ಒಬ್ಬೊಬ್ರು ಕಾಫಿ ಮೆಷಿನ್ಸ್ ಇಟ್ಕೊಂಡಿರ್ತಾರೆ, ಬೇಳೆನೆ ತಗೊಂಡು ಡೈರೆಕ್ಟ್ ಆಗಿ ಕಾಫಿ ಮಾಡಿ ಕೊಡೋಂತ ಮೆಷಿನ್ ಗಳಿದೆ, ಅಂತವ್ರಿಗೂ ನಾವು ಸಪ್ಲೈ ಕೊಡ್ಬೋದು. ಫಿಲ್ಟರ್ ಅನ್ನೋರು ಕೋರ್ಸ್ ಗ್ರೈನ್ ನ ಯೂಸ್ ಮಾಡ್ಬೇಕಾಗತ್ತೆ, ಅಂದ್ರೆ ಅದು ದಪ್ಪ ಇರುತ್ತೆ, ಕಣಗಳು ದಪ್ಪ ಇರುತ್ತೆ. ಇನ್ನ ಎಸ್ಪ್ರೆಸೋ ಶಾರ್ಟ್ಸ್, ಎಸ್ಪ್ರೆಸೋ ಮೆಷಿನ್ಸ್ ಅಂತ ಎಲ್ಲ ಇದೆ ಈಗ ಮಾರ್ಕೆಟ್ ಅಲ್ಲಿ, ಅದಕ್ಕೆ ಫುಲ್ ನೈಸ್ ಇರ್ಬೇಕಾಗತ್ತೆ, ಅಂತದನ್ನು ನಾವು ಮಾಡ್ತೀವಿ. ಈ ತರ ನಾವು ವಿಭಿನ್ನ ರೀತಿಯಲ್ಲಿ ಈಗ ಯಾವ್ದೇ ಗ್ರಾಹಕ ಇರಲಿ, ಯಾವ್ದೇ ತರದ ಕಾಫಿ ಅವ್ನು ಕುಡಿಬೇಕು ಅಂದ್ರೂ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದ್ ಸೊಲ್ಯೂಷನ್ ಅನ್ನೋದಿದೆ. ಹೀಗೆ ಒಂದು ಹೊಸ ಉದ್ಯಮವನ್ನ ಕಾಫಿಗೆ ಸಂಬಂಧಪಟ್ಟ ಹಾಗೆ ಭಿನ್ನವಾಗಿ ಮಾಡ್ತೀನಿ ಅಂತ ಅಂದಾಗ ನಿಮಗೆ ಪ್ರತಿಕ್ರಿಯೆಗಳು ಮನೆಯಲ್ಲಿ ಮತ್ತೆ ಸಮಾಜದಲ್ಲಿ ಹೇಗಿತ್ತು? ಯಾಕೆ ಅಂತ ಅಂದ್ರೆ ಕಾಫಿ ಉದ್ಯಮವನ್ನ ಸಾಕಷ್ಟು ನಾವು ನೋಡ್ತೇವೆ. ಈಗ ಸರಳವಾಗಿ ಮಾಡ ಅಂತದನ್ನ ಇಷ್ಟೊಂದು ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಇಷ್ಟೊಂದು ಮಾಡ್ತೀನಿ ಅಂತ ಅಂದಾಗ ಅಷ್ಟು ಒಪ್ಪಿಗೆಯ ಒಂದು ಮನೋಭಾವ ಇರೋದಿಲ್ಲ. ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ಹೌದು, ಇವಾಗ ನಾನು ನಮ್ಮ ಮನೆಯಲ್ಲೇನೆ ನಾನು ಈಗ ಒಂದು ಕಾಫಿ ಬ್ರ್ಯಾಂಡ್ ಲಾಂಚ್ ಮಾಡ್ತೀನಿ ಅಂದಾಗ ಅವರಿಗೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಆಗ್ಲಿ, ಕಾಫಿಗೆ ಇಷ್ಟು ಬೇಡಿಕೆ ಇರೋದಾಗ್ಲಿ, ಇಷ್ಟು ವೆರೈಟೀಸ್ ಇರ ಅನ್ನೋದಾಗ್ಲಿ, ಯಾರಿಗು ಆಲ್ಮೋಸ್ಟ್ ಒಂದು 90% ನನ್ನ ಫ್ಯಾಮಿಲಿಯೆಲ್ಲ ಯಾರಿಗೂ ಈ ನಾಲೆಡ್ಜ್ ಇರಲಿಲ್ಲ. ಈಗ ಕಾಫಿ ಅಂದ್ರೆ ಅವ್ರು ಅನ್ಕೊಂಡ್ಯಾರೆ ಮಾಮೂಲಿ ನಾವು ದಿನನಿತ್ಯ ಏನು ಸೇವಿಸ್ತೀವಿ, ಒಂದು ಫಿಲ್ಟರ್ ಕಾಫಿ ಆಗ್ಲಿ ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋದಾಗ್ಲಿ, ಇದೆ ಎಷ್ಟೊಂದು ಬ್ರ್ಯಾಂಡ್ ಇದೆ, ನಿಂದು ಒಂದು ಬ್ರ್ಯಾಂಡ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಹೇಳಿದುಂಟು, ಇಲ್ಲ ಅಂತ ಅಲ್ಲ. ಬಟ್ ಲೇಟರ್ ಆನ್ ನಾನು ಪ್ರತಿಯೊಂದು ಪ್ರಾಡಕ್ಟ್ ನ ಸ್ಯಾಂಪಲ್ಸ್ ನ ಟೇಸ್ಟ್ ಮಾಡಿಸಿ ಎಕ್ಸ್ಪ್ಲೈನ್ ಮಾಡಿ ಕಾಫಿ ಬಗ್ಗೆ ಎಜುಕೇಟ್ ಮಾಡಿದಾಗ, ಇವಾಗ ಬೇಳೆ ನಾವು ಯಾವ್ದನ್ನು ಯೂಸ್ ಮಾಡ್ತಾ ಇದೀವಿ, ಇದ್ರಲ್ಲಿ ಏನಿದೆ, ಇದ್ರಲ್ಲಿ ಚಿಕೋರಿ ಎಷ್ಟಿದೆ, ಆ ತರ ನಾವು ಏನ್ ನಾಲೆಡ್ಜ್ ನ ನಾನು ಕೊಡ್ತಾ ಬಂದೆ, ಅದರಿಂದ ಅವ್ರು ಕನ್ವಿನ್ಸ್ ಆಗಿ ಹೌದು ಇದು ಸರಿ ಇದೆ, ಒಂದು ಗುಡ್ ಕಾಸ್ ಇದೆ, ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಡೋದ್ರಿಂದ ಈಗ ಕಾಫಿಯಿಂದ ಹಲವಾರು ಬೆನಿಫಿಟ್ಸ್ ಇದೆ ಅನ್ನೋದು ಈಗೀಗ ನಮಗೆ ತಿಳಿದು ಬರ್ತಾ ಇದೆ. ಎಕ್ಸಾಂಪಲ್ ನಮ್ಗೆ ಹಾರ್ಟಿಗಾಗ್ಲಿ ಅದ್ರ ಏನ್ ಬೆನಿಫಿಟ್ಸ್ ಇದೆ, ಲಿವರ್ಗೆ ಏನ್ ಬೆನಿಫಿಟ್ಸ್ ಇದೆ, ಪ್ರತಿಯೊಂದು ಈಗ ಸೈಂಟಿಫಿಕಲಿ ಪ್ರೂವನ್ ಇದೆ, ಎಷ್ಟೊಂದು ಆರ್ಟಿಕಲ್ಸ್ ಬರ್ತಾ ಇದೆ, ಅದನ್ನೆಲ್ಲ ನಾವು ನೋಡಿದ್ರಿಂದ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಸ್ಪೆಷಾಲಿಟಿ ಕಾಫೀಸ್ ಅಂತ ಏನ್ ಹೇಳಿದೆ ಅದಕ್ಕೆ ಮಾರ್ಕೆಟ್ ತುಂಬಾ ಚೆನ್ನಾಗಿರೋದ್ರಿಂದ. ಮತ್ತೆ ಈಗ ನಮ್ದು ಮಲೆನಾಡ್ ಭಾಗದಿಂದ ನಾವು ಇದ್ದು ಇಲ್ಲಿದ್ದು ಏನ್ ಬೆಳೆ ಇದೆ ಅದನ್ನ ನೋಡಿ, ಆಲ್ಮೋಸ್ಟ್ ನಮ್ ಇಂಡಿಯಾದಲ್ಲಿ ಕಾಫಿ ನಮ್ಗೆ 80% ನಮ್ದು ಹೋಗೋದು ಮಲೆನಾಡ್ ಕಾಫಿದೆ ಜಾಸ್ತಿ, ನಮ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋಂಥದ್ದು. ಸೊ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅದನ್ನ ಹೌದು ಅಂತ ತಿಳ್ಕೊಂಡು ಅವರು ಒಂದು ಒಪ್ಪಿಗೆಯನ್ನ ಕೊಟ್ರು. ಮತ್ತೆ ಇವಾಗ ಮೊನ್ನೆ ಏನ್ ಲಾಂಚಿಂಗ್ ಆಯ್ತು, ನಂದು ಊರು ಮಲ್ಲಿಪಟ್ಟಣ ಆಗಿರೋದ್ರಿಂದ ಅಲ್ಲೇ ನಾನು ಲಾಂಚ್ ಮಾಡಿದ್ದು, ತುಂಬಾ ಕಾಫಿ ಬೆಳೆಗಾರರು ರೈತರು ಎಲ್ಲರೂ ಬಂದಿದ್ರು. ಅವ್ರು ಹೇಳಿದ್ ಇಷ್ಟೇ, ನಾವು ದಿನನಿತ್ಯ ನಾವು ಕಾಫಿ ತೋಟಕ್ಕೆ ಹೋಗ್ತೀವಿ, ಕಾಫಿ ಬೆಳಿತೀವಿ, ಬಟ್ ಕಾಫಿಯಲ್ಲಿ ಇಷ್ಟು ವೆರೈಟಿ ಇದೆ, ಇಷ್ಟು ಫ್ಲೇವರ್ಸ್ ಇದೆ, ಮತ್ತೆ ಇಷ್ಟು ಟೇಸ್ಟ್ ಅಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ ನಿಮ್ಮಲ್ಲಿ ಅಂತ ಒಂದು ಮಾತುಗಳನ್ನ ಅವರು ಕಾಫಿ ಸೇವಿಸ್ ನಂತರ ಕೇಳಿದ ನಂತರ ನಂಗೆ ಒಂದು ಸಂತೃಪ್ತಿ ತಂದಿದೆ, ನಾನು ಮಾಡಿದ್ದು ಒಂದು ಯಶಸ್ಸು ಕಾಣಿಸ್ತಾ ಇದೆ ಅಂತ. ಕಾಫಿ ನಾಡ್ ಅನ್ನುವಂತ ಹೆಸರಿನಲ್ಲಿ ಈ ಒಂದು ಉದ್ಯಮವನ್ನ ಪ್ರಾರಂಭ ಮಾಡಿದ್ರಿ, ಯಾಕೆ ಆ ಹೆಸರನ್ನ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಅಂದ್ರೆ ಇವಾಗ ಒಂದು ಕಾಫಿ ಅನ್ನೋದು ಒಂದು ಹೆಸರು, ಬಟ್ ಒಂದು ಬ್ರ್ಯಾಂಡ್ ಅಂದಾಗ ಬ್ರ್ಯಾಂಡ್ ಹೆಸರು ಮನಸ್ಸಲ್ಲಿ ಉಳ್ಕೋಬೇಕಾದ್ದು ಒಂದು ಮೇನ್ ಥಿಂಗ್ ಆಗುತ್ತೆ, ನಾವು ಎನಿ ಬ್ರ್ಯಾಂಡ್ ಅನ್ನ ನೇಮ್ ಮಾಡ್ಬೇಕಿದ್ರೆ. ಸೊ ನಂದು ಮೇನ್ ಫೋಕಸ್ ಇದ್ದಿದ್ದು ನಂದು ಪ್ರೊಕ್ಯೂರ್ಮೆಂಟ್ ಏನೇ ಇದ್ರು ಮಲ್ನಾಡ್ ಬೀನ್ಸ್ ನ ಯೂಸ್ ಮಾಡೋ ಅಂತದ್ದು, ಮತ್ತೆ ಕಾಫಿ ಅಂತ ಪ್ರಾಡಕ್ಟ್ ನ ನಾನು ಮಾಡ್ತಾ ಇರೋದ್ರಿಂದ ಆ ಕಾಫಿ ಮತ್ತೆ ಮಲ್ನಾಡಲ್ಲಿ ನಾಡ್ ಅಂತ ತೆಗ್ದ್ಬಿಟ್ಟು ಕಾಫಿ ನಾಡ್ ಅಂತ ಕಾಫಿ ಬ್ರ್ಯಾಂಡ್ ನ ನಾನು ಹೆಸರು ಮಾಡಿರೋಂತದ್ದು. ಯಾವುದೇ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವಾಗ ನಮಗೆ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಅನುಮತಿ ಬೇಕಾಗುತ್ತೆ. ಇದನ್ನೆಲ್ಲ ಹೇಗೆ ಮಾಡ್ಕೊಂಡ್ರಿ, ಏನೆಲ್ಲ ಮತ್ತೆ ಎಲ್ಲೆಲ್ಲಿ ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ, ಮತ್ತೆ ವಿಶೇಷವಾಗಿ ನಾವು ಸೇವನೆ ಮಾಡ್ತಕ್ಕಂತ ಆಹಾರ ಪದಾರ್ಥಗಳೇನಿರುತ್ತೋ ಇದರ ಒಂದು ಉತ್ಪಾದನೆಯನ್ನ ಮಾಡುವಾಗ ಅನೇಕ ಮಾನದಂಡಗಳಿರುತ್ತೆ, ಸರ್ಕಾರದ ಕೆಲವೊಂದಷ್ಟು ಮಾನದಂಡಗಳನ್ನು ಕೂಡ ಪೂರೈಸಬೇಕಾಗುತ್ತೆ, ಅದೆಲ್ಲದನ್ನು ಕೂಡ ಹೇಗೆ ಮಾಡಿದ್ರಿ? ಒಂದು ಆಹಾರಕ್ಕೆ ಸಂಬಂಧಪಟ್ಟಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಬೇಕಾಗುತ್ತೆ ಸರ್ಕಾರದ ವತಿಯಿಂದ? ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ನಂಗೆ ಇನಿಷಿಯಲಿ ಒಂದು GST ಬೇಕು ಅಂತ ಗೊತ್ತಾಗುತ್ತೆ. ಅದಾದ ನಂತರ ಯಾವುದೇ ಫುಡ್ ಪ್ರಾಡಕ್ಟ್ ಆದ್ರೂ ಅದಕ್ಕೆ ಫುಡ್ ಲೈಸೆನ್ಸ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ ತಕ್ಷಣ ಅದಕ್ಕೆ NOC ಬೇಕಾಗುತ್ತೆ, ಬಿಸ್ನೆಸ್ ಲೈಸೆನ್ಸ್ ಬೇಕಾಗುತ್ತೆ. ಅದಾದ ನಂತರ ಒಂದು ಬ್ರ್ಯಾಂಡ್ ಆಗಿ ನಾವು ಮಾಡ್ಲಿಕ್ಕೆ ಹೊರಟಾಗ ಅದಕ್ಕೆ ಒಂದು ಟ್ರೇಡ್ ಮಾರ್ಕ್ ಅನ್ನೋದು ಬೇಕಾಗುತ್ತೆ. ಸೊ ಹೀಗೆ ಪ್ರತಿಯೊಂದನ್ನು ಮಾಡ್ಲಿಕ್ಕೆ ಹೋದಾಗ ಏನೇನ್ ಬೇಕಾಗುತ್ತೆ, ಈಗ ನಾನು ಮಾಡ್ತಾ ಇರೋಂತ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಆಂಟರ್ಪ್ರಿನರ್ಶಿಪ್ ಅನ್ನೋದು ಜಸ್ಟ್ ನಾಟ್ ಅನ್ ಆರ್ಡಿನರಿ ಬಿಸ್ನೆಸ್ ಅನ್ನೋದಲ್ಲ, ಒಂದು ಸಂಸ್ಥೆನ ಹೇಗೆ ನನ್ನ ಸ್ವಂತಿಕೆಯಿಂದ ಕಟ್ಟುವಂತದನ್ನ ಪೂರ್ಣ ಮಾಹಿತಿಯಲ್ಲಿ ಅವರು ತಿಳಿಸಿದ್ದಾರೆ ನಂಗೆ. ನಾನು ಏನ್ ಓದ್ತಾ ಇದ್ದೀನಿ ಅದನ್ನ ನಾನು ಇನ್ ರಿಯಾಲಿಟಿಗೆ ತಂದಾಗ ಏನೇನ್ ಬೇಕಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನೆಲ್ಲ ಅನುಮತಿಯನ್ನ ಪಡೆದುಕೊಳ್ಬೇಕಾಯ್ತು? ಇವಾಗ ನಂದು ಬ್ರ್ಯಾಂಡಿಗೆ ನಂಗೆ GST ಹೊಂದಿದ್ದೀನಿ, ಅದ್ರ ಜೊತೆಗೆ ಫುಡ್ ಲೈಸೆನ್ಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಫುಡ್ ಲೈಸೆನ್ಸ್ ಅನ್ನ ಹೊಂದಿದ್ದೀನಿ, ಟ್ರೇಡ್ ಮಾರ್ಕ್ ಹೊಂದಿದ್ದೀನಿ, ನಂದೇ ಆದ ಒಂದು ಡೊಮೇನ್ ಹೊಂದಿದ್ದೀನಿ, ವೆಬ್ಸೈಟ್ ನಂದೇ ಓನ್ ಆಗಿರೋದ್ರಿಂದ ಆ ರೀತಿ, ಮತ್ತೆ ನಂಗೆ ನೋ ಕ್ಲಿಯರೆನ್ಸ್ ಸಿಕ್ಕಿದೆ ನಂದು ಲೋಕಲ್ ಮುನ್ಸಿಪಲ್ ಅಥಾರಿಟಿಯಲ್ಲಿ, ಅಷ್ಟು ಲೈಸೆನ್ಸ್ ಗಳು ಹೊಂದಿದ್ದೀನಿ. ಈಗ ನೀವು ಈ ಕಾಫಿಗೆ ಸಂಬಂಧಪಟ್ಟಂತಹ ಉದ್ಯಮವನ್ನ ಪ್ರಾರಂಭ ಮಾಡುವಾಗ ಮೂಲಭೂತ ಸೌಕರ್ಯಗಳನ್ನ ಏನೇನು ಹೊಂದಿಸ್ಕೊಂಡ್ರಿ, ಎಷ್ಟು ಇದಕ್ಕೆ ಖರ್ಚು ವೆಚ್ಚ ತಗಲ್ತು? ನಂಗೆ ಮೂಲಭೂತ ಸೌಕರ್ಯ ಅಂದ್ರೆ ನಾನು ಸ್ಟಾರ್ಟ್ ಮಾಡಿ ಟೈಮು ಚೆನ್ನಾಗಿತ್ತು, ಕಾಫಿ ಕುಯಿಲು ಅದೆಲ್ಲ ಪ್ರಾರಂಭ ಆಗೋದಕ್ಕೂ ಒಂದು 2 ತಿಂಗಳು ಮುಂಚೆ ಇದನ್ನ ಸ್ಟಾರ್ಟ್ ಮಾಡಿದ್ದು. ಹೋಗಿ ಪ್ರತಿಯೊಂದನ್ನು ವಿಡಿಯೋಸ್ ಮಾಡ್ಕೊಂಡು ಈಗ ಜನಕ್ಕೆ ನಾವು ಅದನ್ನ ತಿಳಿಸ್ಬೇಕು ಅಂದ್ರೆ ಇವಾಗ ಯಾವುದೇ ಅದಕ್ಕೆ ಪ್ರೂಫ್ ಇಲ್ಲದೆ ಯಾರು ನಂಬಕ್ ಹೋಗಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾನು ವಿಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನಂಗೆ ಗೌರ್ಮೆಂಟ್ ಇಂದ ಏನ್ ಸ್ಕೀಮ್ ಸಿಗುತ್ತೆ, ನಂಗೆ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂದ್ರೆ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅನ್ನೋದನ್ನ ತಿಳ್ಕೊಂಡೆ. ಅದಾದ ನಂತರ ಇವಾಗ ನಾನು ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದಕ್ಕೆ ರೋಡ್ ಮ್ಯಾಪ್ ಅಂತ ಒಂದ್ ಮಾಡ್ಕೊಂಡೆ. ಅದ್ರಲ್ಲಿ ನೆಕ್ಸ್ಟ್ ಏನಂತ ಅಂದ್ರೆ ನಂಗೆ ಕೆನರಾ ಬ್ಯಾಂಕ್ ಅಲ್ಲಿ ನಂಗೆ ಚೂರು ಗೈಡ್ ಲೈನ್ಸ್ ತಗೊಂಡೆ, ಏನಿದೆ ನಂಗೆ ಬಿಸ್ನೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗಿದೆ ಅದನ್ನ ತಿಳ್ಕೊಂಡು, ಅದಾದ ನಂತರ ಅದಕ್ಕೆ ಸಬ್ಸಿಡೈಸ್ಡ್ ಯಾವ್ದಾರ ಸ್ಕೀಮ್ಸ್ ಇದೆಯಾ ಅಂತ ಅದನ್ನ ತಿಳ್ಕೊಂಡೆ. ಅದಾದ ನಂತರ ನಂಗೆ ಆಲ್ಮೋಸ್ಟ್ ನಂಗೆ ಬ್ಯಾಂಕ್ ಅಲ್ಲಿ ಒಂದು 27 lakhs ಅಷ್ಟು ಲೋನ್ ಆಯ್ತು. ಅದು ಲೋನ್ ಅಷ್ಟು ಈಸಿಯಾಗಿ ಆಗಿಲ್ಲ, ಏನಕ್ಕೆ ಅಂದ್ರೆ ನಾನು ಇಮಿಡಿಯೇಟ್ ನಾನು ಫಸ್ಟ್ ಟೈಮ್ ಲೋನ್ ತಗೊಳ್ತಾ ಇರೋಂತದ್ದು, ಮತ್ತೆ ನಂದು ವಯಸ್ಸು ಕಮ್ಮಿ ಇರೋದ್ರಿಂದ ಯಾವ ಆಧಾರದ ಮೇಲೆ ಅನ್ನೋದು ಯಾವ್ದೇ ಬ್ಯಾಂಕ್ ಆದ್ರೂ ಕೇಳುತ್ತೆ. ಒಂದು ನಂದು ಪ್ರಾಜೆಕ್ಟ್ ನ ಪ್ರೆಸೆಂಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾಯ್ತು. ನಂದು ಲೋವರ್ ಇದ್ರಲ್ಲಿ ನಂಗೆ ತುಂಬಾ ಚಾಲೆಂಜಸ್ ಫೇಸ್ ಮಾಡಿದೆ. ನಮ್ಮ ಮಲ್ಲಿಪಟ್ಟಣ ಅಲ್ಲಿ ಅವರು ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಎಲ್ಲ ನನ್ನ ನಿಯಮದ ಒಳಗನೆ ನಾನು ಇದ್ರು ಇಷ್ಟು ಚಾಲೆಂಜಸ್ ಫೇಸ್ ಮಾಡಿದೆ ಅಂತ ಅವರು ರಿಜೆಕ್ಟ್ ಮಾಡಿದ್ರು ಅಂತ ನಾನು ಕುಗ್ಲಿಲ್ಲ. ನೆಕ್ಸ್ಟ್ ನನ್ನ ಹೆಡ್ ಆಫೀಸ್ ತನಕ ಹೋಗಿ ನನ್ನ ಪ್ರಾಜೆಕ್ಟ್ ನ ನಾನು ಅವರಿಗೆ ಪ್ರಪೋಸ್ ಮಾಡಿ ಅಲ್ಲಿಂದ ಅಪ್ರೂವಲ್ ತಗೊಂಡು ಬಂದು ನಮ್ಮ ಹಾಸನ್ ಅಲ್ಲಿ ನಾನು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು, ತದನಂತರ ನಂದು ಮೆಷಿನರೀಸ್ ಯಾವ್ದು ಬೆಸ್ಟ್ ಇದೆ ಅಂತ ಕಾಫಿ ಬೋರ್ಡ್ಗೆ ಹೋಗಿ ನಾನು ಅಲ್ಲಿ ಭೇಟಿ ಮಾಡಿ ಯಾವ ಮೆಷಿನ್ಸ್ ಬೆಸ್ಟ್ ಇದೆ ನಮ್ಗೆ ಇವಾಗ ರೋಸ್ಟ್ ಮಾಡ್ಲಿಕ್ಕೆ. ಕಾಫಿಯಲ್ಲಿ ರೋಸ್ಟ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಪ್ರೊಸೆಸ್ ಆಗುತ್ತೆ. ಆದ್ರಿಂದ ನಾನು ಅಲ್ಲೂ ತುಂಬಾ ಜನದ ಜೊತೆ ಡಿಸ್ಕಸ್ ಮಾಡಿದಾಗ ನಂಗೆ ಲೋಕಲಿ ಅಸೆಂಬಲ್ಡ್ ಒಂದು ಪ್ರಾಡಕ್ಟ್ ಇದೆ ರೋಸ್ಟಿಂಗ್ ಗೆ ತುಂಬಾ ಚೆನ್ನಾಗಿದೆ, ಅವರೂ ಇವಾಗ ರೋಸ್ಟ್ ಪ್ರೊಫೈಲ್ಸ್ ನೆಲ್ಲ ಮೇಂಟೈನ್ ಮಾಡೋ ಅಂತ ಒಂದು ಟೆಕ್ನಾಲಜಿ ತಂದಿದ್ದಾರೆ ಅಂತ ತಿಳ್ಪಟ್ಟಾಗ ನಾನು TGI ಇಂಟರ್ನ್ಯಾಷನಲ್ ಅಂತ ಆ ಕಂಪನಿ ಅವ್ರ ಹತ್ರ ಹೋಗಿ ಮಾತಾಡಿ ಇದು ಹೇಗ್ ವರ್ಕ್ ಆಗುತ್ತೆ ಪ್ರತಿಯೊಂದು ತಿಳ್ಕೊಂಡು, ಅದಾದ ನಂತರ ಒಂದು ಪ್ಯಾಕೇಜಿಂಗ್ ಇರ್ಲಿ ಅದಕ್ಕೆ ಇಂಟಿರೋ ಪ್ಯಾಕ್ಸ್ ಅಂತ ಒಂದು ಕೊಯಮತ್ತೂರ್ ಅಲ್ಲಿ ಇರೋಂಥದ್ದು, ಅವರು ಬೇರೆ ದೇಶದಿಂದ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಅವರು ಅದನ್ನ ಇಲ್ಲಿ ಸರ್ವಿಸ್ ಅಂಡ್ ಸೇಲ್ಸ್ ನ ಮಾಡ್ತಾ ಇದಾರೆ, ಅದೆಲ್ಲ ನಾನು ಪ್ರಾಡಕ್ಟ್ಸ್ ನ ತಗೊಂಡೆ. ಅದಾದ ನಂತರ ಈ ಪ್ಯಾಕೇಜಿಂಗ್ ನಂದು ಏನಿದೆ ಸ್ಪೆಷಾಲಿಟಿ ಅದರಲ್ಲಿ ಸಿಂಗಲ್ ವಾಲ್ವ್ ಅಂತ ಪೌಚಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಅದು ಇಡೀ ಪ್ರಪಂಚದಲ್ಲಿ ಎರಡೇ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗುವಂತದ್ದು. ಅದು ಒಂದು ಸ್ವಿಸ್ ಪ್ಯಾಕರ್ಸ್ ಅಂತ ನಮ್ಮ ಇಂಡಿಯಾದಲ್ಲಿ ಇದೆ ಅಂತ ನಂಗೆ ಗೊತ್ತಾಯ್ತು. ನೆಕ್ಸ್ಟ್ ಅದರಿಂದ ಸ್ಯಾಂಪಲ್ಸ್ ತಗೊಂಡು ಅದು ಹೇಗೆ ವರ್ಕ್ ಆಗ್ತಿದೆ ನನ್ನ ಪ್ರಾಡಕ್ಟ್ಸ್ ನ ಸ್ಯಾಂಪಲ್ಸ್ ನ ತುಂಬಾ ಜನಕ್ಕೆ ಕೊಟ್ಟು ಅದನ್ನ ಟೇಸ್ಟ್ ಮಾಡಿಸಿ ಇನಿಷಿಯಲ್ ಡೇಸ್ ಅಲ್ಲಿ ಅವ್ರ ಕಡೆಯಿಂದ ಒಂದು ಫೀಡ್ಬ್ಯಾಕ್ ರಿವ್ಯೂಸ್ ಎಲ್ಲ ತಗೊಂಡು ಆಲ್ಮೋಸ್ಟ್ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ನಂಗೆ ಒಂದು 30-40 lakhs ತನಕ ಖರ್ಚು ಬಂದಿದೆ. ಈ ರೋಸ್ಟರ್ ಮಿಷನ್ ಏನಿದ್ಯೋ ಇದು ಹೊಸ ಮಿಷನ್, ಏನಿದ್ರು ವಿಶೇಷತೆಗಳು? ಈ ರೋಸ್ಟಿಂಗ್ ಮಿಷಿನ್ ಅಲ್ಲಿ ಏನ್ ವಿಶೇಷತೆ ಇದೆ ಅಂತ ಅಂದ್ರೆ, ಒಂದು ಡಿಜಿಟಲಿ ಟೆಂಪರೇಚರ್ ನ ನಾವು ಕಂಟ್ರೋಲ್ ಮಾಡಬಹುದು. ಬರ್ನರ್ಸ್ ಇಂದ ಹಿಡಿದು ನಾವು ಏರ್ ಇನ್ಲೆಟ್ ಆಗ್ಲಿ ಏರ್ ಔಟ್ಲೆಟ್ ಆಗ್ಲಿ ಡಿಫ್ರೆಂಟ್ ಪ್ರೊಫೈಲ್ಸ್ ನ ನಾವು ಆಟೋ ಕಟ್ ಆಫ್ ಇರ್ಲಿ. ಇವಾಗ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಕಾಫಿನ ಹುರಿತಾ ಇದ್ರು ಅದು ತುಂಬಾ ಸೀದೋಯ್ತು ಅಂತ ಹೇಳೋರು. ಆ ಇದನ್ನ ನಾವು ಇಲ್ಲಿ ಕಾಣೋದಕ್ಕೆ ಅವಕಾಶ ಇಲ್ಲ. ಏನಕ್ಕಂದ್ರೆ ನಾವು ಒಂದ್ ಟೆಂಪರೇಚರ್ ಅಂತ ಸೆಟ್ ಮಾಡಿದ್ರೆ ಅದು ಆಟೋ ಕಟ್ ಆಫ್ ಆಗುವಂತ ಒಂದು ಸೌಲಭ್ಯ ಈ ಮೆಷಿನ್ ಅಲ್ಲಿ ಇದೆ. ಮತ್ತೆ ಆ ರೋಸ್ಟ್ ಪ್ರೊಫೈಲ್ ಏನಿದೆ, ಈಗ ನೆಕ್ಸ್ಟ್ 10 ಸೆಕೆಂಡ್ಗೆ ನನ್ನ ಬೆಳೆ ಹೇಗೆ ಡೆವಲಪ್ ಆಗುತ್ತೆ ಆ ರೋಸ್ಟ್ ಅಲ್ಲಿ ಅನ್ನೋದನ್ನ ನಾನು ಕಂಪ್ಯೂಟರ್ ಮುಖಾಂತರ ಗ್ರಾಫ್ ಮೂಲಕ ನಾನು ನೋಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳು ಈ ಒಂದು ಮಿಷನ್ ಅಲ್ಲಿ ಇದೆ. ಈ ಒಂದು ಯಂತ್ರವನ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ಮಾದರಿಯ ಕಾಫಿ ಪುಡಿಗಳ ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಿ? ನಾವು ಸ್ಪೆಷಾಲಿಟಿ ಕಾಫೀಸ್ ಅಂತ ಒಂದು ಕ್ಯಾಟಗರಿ. ಅದರಲ್ಲಿ ಏನು ಅಂತ ಅಂದ್ರೆ 100% ಅರೇಬಿಕಾ ಮತ್ತೆ 100% ರೋಬಸ್ಟ ಬೇಳೆಗಳನ್ನ ಸಪರೇಟ್ ಆಗಿ ಇವಾಗ ನಾವು ಒಂದು ಪ್ರಾಡಕ್ಟ್ ಟ್ರೈ ಮಾಡಿದೀವಿ. ಏನು ಅಂತ ಅಂದ್ರೆ ಅನ್ಏರೋಬಿಕ್ ಫರ್ಮೆಂಟೆಡ್, ನ್ಯಾಚುರಲಿ ಫರ್ಮೆಂಟೆಡ್ ಅಂದ್ರೆ ಅದನ್ನ ನೀರಲ್ಲಿ ಕೊಳಿಸಿ ಅದನ್ನ ಕೆಲವು ದಿನಗಳ ಕಾಲ ಅದನ್ನ ಮತ್ತೆ ಒಣಗಿಸಿ ಅದನ್ನ ರೋಸ್ಟ್ ಮಾಡಿ ಅದೊಂದು ಫ್ಲೇವರ್ ನೋಟ್ ನ ಹೊರ ತಂದಿದೀವಿ. ಅದ್ರಲ್ಲಿ ಏನು ಅಂತ ಅಂದ್ರೆ, ನಾವು ಮಾಮೂಲಿ ಕಾಫಿ ಬ್ಲಾಕ್ ಕಾಫಿ ಕುಡಿದ್ರೆ ಕಹಿ ಅನ್ಸುತ್ತೆ ತುಂಬಾ ಜನಕ್ಕೆ, ಬಟ್ ಈ ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂದ್ರೆ ಆ ಕಹಿ ಅನ್ನೋದು ಬರಲ್ಲ ನಿಮ್ಗೆ. ಆಕ್ಚುಲ್ ಆಗಿ ಆ ಕಾಫಿದ ಏನ್ ಫ್ಲೇವರ್ ನೋಟ್ಸ್ ಇದೆ ಮತ್ತೆ ಆ ಫರ್ಮೆಂಟೇಷನ್ ಆಗಿದೆ ಆ ಫ್ಲೇವರ್ಸ್ ನ ನೀವು ಸೇವಿಸಿದ ನಂತರ ಒಂದು ಮಿನಿಮಮ್ ಅಂದ್ರೆ 5-10 ನಿಮಿಷ ನೀವು ಅದನ್ನ ನಾಲ್ಗೆ ಮೇಲೆ ಫೀಲ್ ಮಾಡಬಹುದು ಆತರ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದನ್ನ ಡಿಫ್ರೆಂಟ್ ಫ್ರೂಟ್ಸ್ ಜೊತೆ ಆಗ್ಲಿ, ಈಗ ವಿಸ್ಕಿ ಬ್ಯಾರಲ್ಡ್ ಕಾಫಿ ಅಂತಾನು ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆನೂ ನಾನು ಇವಾಗ ರಿಸರ್ಚ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಇವಾಗ ಆಲ್ಕೋಹಾಲ್ ಅಂತ ನೀವು ಅನ್ಕೋಬಾರ್ದು, ಆಲ್ಕೋಹಾಲ್ ಏನ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ ಬ್ಯಾರಲ್ಸ್ ಗಳನ್ನ ತಂದು ಅದನ್ನ ಅದರೊಳಗೆ ನಾವು ಕಾಫಿಯನ್ನ ಶೇಖರಣೆ ಮಾಡಿ ಅದನ್ನ ಫರ್ಮೆಂಟ್ ಆಗ್ಲಿಕ್ಕೆ ಬಿಟ್ಟು ಆ ಫ್ಲೇವರ್ಸ್ ಅಷ್ಟೇ ಅದನ್ನ ಅಬ್ಸರ್ವ್ ಮಾಡುತ್ತೆ. ಕಾಫಿಗೆ ಏನೋ ಒಂದು ಗುಣ ಇದೆ ಅಂದ್ರೆ ನಾವು ಕಾಫಿಯನ್ನ ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀವಿ ಆ ಫ್ಲೇವರ್ನ ಅದು ಅಬ್ಸರ್ವ್ ಮಾಡುತ್ತೆ. ಎಕ್ಸಾಂಪಲ್, ನೀವು ಕಾಫಿನ ತಗೊಬಂದು ಮೆಣಸ್ ಜೊತೆ ಇಟ್ಟರೆ ಆ ಮೆಣಸಿಂದು ಫ್ಲೇವರ್ ಏನಿದೆ ಖಾರ, ಕಾಫಿ ಖಾರ ಆಗುತ್ತೆ ಅವಾಗ. ಸೊ ಅದೊಂದು ಇರೋದ್ರಿಂದ ನಾವು ಸ್ಪೆಷಾಲಿಟಿ ಕಾಫೀಸ್ ಅಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ನ ಹೆಂಗ್ ತರಬಹುದು ಅಂತ ಒಂದು ವೆರೈಟೀಸ್ ನ ತರಬಹುದು ಅಂತ ಯೋಚನೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನು ಅಂದ್ರೆ ಒಂದು ಅಜ್ಜೀಸ್ ಲೆಗಸಿ ಅಂತ ಫಿಲ್ಟರ್ ಕಾಫಿ, ಪ್ರೀಮಿಯಂ ಫಿಲ್ಟರ್ ಕಾಫಿನ ತರ್ತಾ ಇದೀವಿ. ನಮ್ಮ ಅಜ್ಜಿ ಏನ್ ಮಾಡ್ತಾ ಇದ್ರು ಅಂದ್ರೆ, ನಾವು ಬೆಳ್ದಿದ್ ಕಾಫಿನಲ್ಲಿ ತುಂಬಾ ಜನ ಬಂದವ್ರಿಗೆಲ್ಲ ಒಂದು ಫಿಲ್ಟರ್ ಕಾಫಿನ ಪೌಡರ್ ಮಾಡಿ ಕೊಡ್ತಾ ಇದ್ರು. ನಂಗೆ ಏನಕ್ಕೆ ಅವ್ರಿಗೊಂದು ಡೆಡಿಕೇಶನ್ ಆಗಿ ನಾನು ಮಾಡಬಾರ್ದು, ಅವರಿಗೊಂದು ಕಾಂಟ್ರಿಬ್ಯೂಷನ್ ತರ ಇರ್ಲಿ ಅನ್ನೋ ತರ ಒಂದು ಅಜ್ಜೀಸ್ ಲೆಗಸಿ ಅನ್ನೋ ಒಂದು ಪ್ರೀಮಿಯಂ ಫಿಲ್ಟರ್ ಕಾಫಿನ ಮಾಡ್ತಾ ಇದೀವಿ. ಅದು 70-30 ಬ್ಲೆಂಡ್ ಆಗಿರುತ್ತೆ. 70% ಕಾಫಿ ಯೂಸ್ ಮಾಡ್ತೀವಿ, 30% ಚಿಕೋರಿ ಯೂಸ್ ಮಾಡ್ತೀವಿ. ಜೊತೆಗೆ ಫಿಲ್ಟರ್ ಕಾಫಿಯಲ್ಲಿ ಇನ್ನೊಂದು ಮಲೆನಾಡ ಸೊಬಗು ಅಂತ ಒಂದು ಪ್ರಾಡಕ್ಟ್ ನ ತರ್ತಾ ಇದೀವಿ. ಅದು ದಿನನಿತ್ಯ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಒಂದು ಬೆಸ್ಟ್ ಕಾಫಿ ಕೊಡಬೇಕು ಅಂತ ಮಲೆನಾಡ ಸೊಬಗನ್ನ ತರ್ತಾ ಇದೀವಿ. ತದನಂತರ ಒಂದು ಫ್ಲೇವರ್ಡ್ ಕಾಫೀಸ್ ಅಂತ ತರ್ತಾ ಇದೀವಿ. ಅದು ಏನಂದ್ರೆ, ಇವಾಗ ಕರೆಂಟ್ಲಿ ನಮ್ಗೆ 6 ಫ್ಲೇವರ್ಸ್ ನ ನಾವು ಕಾಣಬಹುದಾಗಿದೆ. ಒಂದು 100% ಅರೇಬಿಕಾ, ಎರಡನೇದು ಈ ಮಾಮೂಲಿ ನಾವು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ, ಏನು ಈ ಪ್ರಪಂಚಾದ್ಯಂತ ಅತಿ ಹೆಚ್ಚು ಕನ್ಸ್ಯೂಮ್ಡ್ ಬೇವರೇಜ್ ಅಂತ ಅಂದ್ರೆ ಎರಡನೇ ಸ್ಥಾನದಲ್ಲಿ ನಮ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಇದೆ. ಅದನ್ನ ನಾವು ಫಿಲ್ಟರ್ ಮಾಡಿ ಡಿಕಾಕ್ಷನ್ ಮಾಡಿ ಹಾಲು ಹಾಕೊಂಡು ಕುಡಿಯೋದು ತುಂಬಾ ಟೈಮ್ ತಗೊಳ್ಳೋ ಅಂತದ್ದು. ಅದ್ರ ಬದಲು ಅದನ್ನ ನಾವ್ ಹೆಂಗ್ ಇನ್ಸ್ಟೆಂಟ್ ಗೆ ಅದನ್ನ ತರ್ಬೋದು, 2 ನಿಮಿಷದಲ್ಲಿ ಅದನ್ನ ನಾವ್ ಹೇಗ್ ಸೇವಿಸಬಹುದು ಅನ್ನೋದಕ್ಕೆ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿನ ನಾವು ಇನ್ಸ್ಟೆಂಟ್ ಆಗಿ ಸದರನ್ ಬ್ರೂ ಅಂತ ಒಂದು ಪ್ರಾಡಕ್ಟ್ ನೇಮ್ ಅಲ್ಲಿ ತರ್ತಾ ಇದೀವಿ. ತದನಂತರ ನೊಮ್ಯಾಡ್ ನಟ್ ಅಂತ ಒಂದು ಹೇಜಲ್ ನಟ್ ಇನ್ಸ್ಟೆಂಟ್ ಕಾಫಿ ಇದೆ. ಅದಾದ ನಂತರ ಮಿಸ್ಟಿಕ್ ವೆನಿಲಾ ಅಂತ ವೆನಿಲಾ ಫ್ಲೇವರ್ಡ್ ನ ಕಾಫಿ ಜೊತೆ ಮಿಕ್ಸ್ ಮಾಡಿ ಮಿಸ್ಟಿಕ್ ವೆನಿಲಾ ಅನ್ನೋ ಪ್ರಾಡಕ್ಟ್ ತಂದಿದೀವಿ. ಐರಿಷ್ ಕ್ರೀಮ್ ಅಂತ ಒಂದು ಫ್ಲೇವರ್ ನ ಐರಿಷ್ ವಿಸ್ಪರ್ ಅಂತ ಪ್ರಾಡಕ್ಟ್ ಅಲ್ಲಿ ತಗೊಬಂದಿದೀವಿ. ಕ್ಯಾರಾಮಲ್ ಅಂತ ಒಂದು ಫ್ಲೇವರ್ ನ ಕ್ಯಾರಾಮಲ್ ಕ್ರಶ್ ಆಗಿ ನಾವು ಪ್ರಾಡಕ್ಟ್ ನ ಹೊರತಂದಿದೀವಿ. ಇಷ್ಟೆಲ್ಲ ನಮ್ದು ಪ್ರಾಡಕ್ಟ್ ವೆರೈಟೀಸ್ ಇದೆ. ಇಷ್ಟೆಲ್ಲ ವಿಭಿನ್ನವಾದಂತಹ ಕಾಫಿ ಪುಡಿಯನ್ನ ಹೇಗೆ ಮಾರಾಟವನ್ನ ಮಾಡ್ತಾ ಇದ್ರಿ? ನಾವು ಮುಂದಿನ ದಿನಗಳಲ್ಲಿ ಆಫ್ಲೈನ್ ಸ್ಟೋರ್ಸ್ಗೂ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಇವಾಗ ಕರೆಂಟ್ಲಿ ನಾವು ನಮ್ದೇ ಆದ ಓನ್ ವೆಬ್ಸೈಟ್ ಇದೆ, www.coffeenot.com ಅಂತ. ನೀವು ಅಲ್ಲಿ ನಮ್ ಪ್ರಾಡಕ್ಟ್ಸ್ ನ ಬೈ ಮಾಡಬಹುದು. ಇವಾಗ ಇನಾಗ್ರಲ್ ಆಫರ್ ಅಂತ ನಾವು ಒಂದು ಆಫರ್ ನ ರನ್ ಮಾಡ್ತಾ ಇದೀವಿ, ವೆಲ್ಕಮ್ 10 ಅಂತ. ನೀವು ಅದರಲ್ಲಿ ಕೂಪನ್ ಯೂಸ್ ಮಾಡಬಹುದು. ಅದಾದ್ಮೇಲೆ ಇನ್ನ ಈ ಬರೋ ವಾರದಲ್ಲಿ ಅಮೆಜಾನ್ ಅಲ್ಲಿ ನಾವು ಲಭ್ಯ ಇರ್ತೀವಿ. ಅದಾದ ನಂತರ ಈಗ ಆರ್ಗ್ಯಾನಿಕ್ ಸ್ಟೋರ್ಸ್ ಆಗಿರ್ಲಿ, ಬ್ಯಾಂಗ್ಳೂರ್ನಲ್ಲಿ ಗಿರಿಣಿ ಅಂತ ಶಾಪ್ಗಳಲ್ಲಿ ನಾವು ಟೈಅಪ್ ಆಗಿದೀವಿ. ಮತ್ತೆ ತುಂಬಾ ಹೋಟೆಲ್ಸ್ ಅವರು ನಮ್ದು ಸ್ಯಾಂಪಲ್ಸ್ ನ ಟೇಸ್ಟ್ ಮಾಡಿದ್ದಾರೆ, ಅವರೂ ನಮ್ಗೆ ನಮ್ದು ಪೌಡರ್ ಬೇಕು ಅಂತ ಕೇಳ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಮುಂದಿನ ದಿವಸದಲ್ಲಿ ಈ ಒಂದು ಉದ್ಯಮವನ್ನ ಹೇಗೆ ದೊಡ್ಡದಾಗಿ ಬೆಳೆಸಬೇಕು ಮತ್ತೆ ಯಾವ ಹಾದಿಯಲ್ಲಿ ಅದನ್ನು ನಡೆಸಬೇಕು ಅನ್ನುವಂತ ಆಲೋಚನೆಗಳಿದಾವೆ? ನಾನು ಅದಕ್ಕೊಂದು ಪ್ಲಾನ್ ನ ರೆಡಿ ಮಾಡ್ಕೊಂಡಿದೀನಿ. ಇವಾಗ ಇನಿಷಿಯಲ್ ಆಗಿ ನನ್ನ ಜಾಗದಲ್ಲಿ ಜನನ್ನ ಹೇಗೆ ಅಕ್ವೈರ್ ಮಾಡ್ಕೋಬೇಕು, ನೆಕ್ಸ್ಟ್ ನಂದು ಏನು Tier 1 ಸಿಟೀಸ್ ಇದೆ, ನಮ್ ಬ್ಯಾಂಗ್ಳೂರ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ, ಏನ್ ಮೆಟ್ರೋಪಾಲಿಟನ್ ಸಿಟೀಸ್ ಅಂತೀವಿ, ಅಲ್ಲಿ ನನ್ನ ಪ್ರಾಡಕ್ಟ್ಸ್ ನ ತಗೋಬರ್ಬೇಕು. ಅದಾದ ನಂತರ ನಂಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಹೋಗೋದಕ್ಕೆ ಅದು ಯಾವ ತರ ಇದೆ ವಿಧಾನಗಳು, ಅದನ್ನ ನಾನು ಇವಾಗ ರಿಸರ್ಚ್ ಮಾಡ್ತಾ ಇದ್ದೀನಿ. ಇವಾಗ ಕರೆಂಟ್ಲಿ ನಾನು UAE ಹೇಗೆ ನನ್ನ ಪ್ರಾಡಕ್ಟ್ ನ ಹೊರತರದು ಅನ್ನೋದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಏಜೆನ್ಸಿ ಜೊತೆ ಟೈಅಪ್ ಆಗಿದ್ದೀನಿ. ಆ ರೀತಿಯಲ್ಲಿ ವೆರೈಟಿ ಆಫ್ ಮಾರ್ಕೆಟ್ಸ್ ಅಲ್ಲಿ ಹೇಗೆ ಎಂಟ್ರಿ ಮಾಡಬಹುದು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಉದ್ಯಮದಲ್ಲಿ ಎಷ್ಟು ಜನರಿಗೆ ಉದ್ಯೋಗದ ಅವಕಾಶವನ್ನ ಕಲ್ಪಿಸಿದಿರಿ? ಈಗ ನನ್ನಲ್ಲಿ 8 ಜನ ಕೆಲಸಕ್ಕಿದ್ದಾರೆ. ಇವಾಗ ಏನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇವಾಗ ಎಲ್ಲ ಆನ್ಲೈನ್ ಅಂತ ಏನ್ ಹೇಳ್ತಾರೆ ಜನ, ಆ ಆನ್ಲೈನ್ ಅಲ್ಲಿ ಹೇಗೆ ನಾವು ಜನಕ್ಕೆ ತಿಳಿಸ್ಬೇಕು ಅಥವಾ ನಮ್ ಪ್ರಾಡಕ್ಟ್ ಇದೆ ಅಂತ ತಿಳಿಸ್ಬೇಕು ಅನ್ನೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಒಬ್ರು ಇದಾರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅಂತ ಒಬ್ರು ಇದಾರೆ, ಬಿಸ್ನೆಸ್ ಅನಲಿಸ್ಟ್ ಅಂತ ಇದಾರೆ. ಇವಾಗ ಪ್ರಾಡಕ್ಟ್ ಡೆವಲಪ್ ಆಗಿದೆ, ಅದನ್ನ ಹೇಗೆ ನಾವು ಹೊರ ಜನಕ್ಕೆ ನಾವು ತಿಳಿಸ್ಬೇಕು, ಆ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಏನ್ ತರಬಹುದು ಮಾರ್ಕೆಟ್ ಅಲ್ಲಿ ಅನ್ನೋದಕ್ಕೆ ಬಿಸ್ನೆಸ್ ಅನಲಿಸ್ಟ್ ಅಂತ ಇದಾರೆ. ಮತ್ತೆ ಒಬ್ರು ಮಾಸ್ಟರ್ ರೋಸ್ಟರ್ ಇದಾರೆ. ಇವಾಗ ಒಂದು ರೋಸ್ಟಿಂಗ್ ಕಾಫಿ ಹೇಳ್ದಾಗೆ ಕಾಫಿಯಲ್ಲಿ ಮೇನ್ ಪಾರ್ಟ್ ರೋಸ್ಟಿಂಗ್, ಆ ರೋಸ್ಟ್ ಮಾಡೋದಕ್ಕೆ ಒಬ್ರು ಮಾಸ್ಟರ್ ಇದಾರೆ, ಅದಾದ ನಂತರ ಒಬ್ರು ಮ್ಯಾನೇಜರ್ ಇದಾರೆ. ಸೊ ಹೀಗೆ ವಿಭಿನ್ನತೆಯಲ್ಲಿ ನಮ್ಗೆ ಡಿಫ್ರೆಂಟ್ ಪ್ರೊಫೆಷನ್ಸ್ ಇದಾರೆ. ನಿಮ್ಮ ಈ ಒಂದು ವಿಭಿನ್ನ ಉತ್ಪನ್ನಗಳು ಏನಿದ್ದಾವೋ ಇವುಗಳಿಗೆ ಬೇಡಿಕೆ ಹೇಗಿದೆ? ಬೇಡಿಕೆ ತುಂಬಾ ಚೆನ್ನಾಗಿದೆ. ನಂಗೆ ಸ್ಟಾರ್ಟ್ ಮಾಡಿ 3 ದಿನ ಆಗಿರೋ ಅಂತದ್ದು, ಹೆಚ್ಚು ಕಮ್ಮಿ ನಂಗೆ 60 different ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಹೋಗಿದೆ. ಮತ್ತೆ ನಂಗೆ ಮಾಮೂಲಿ ದಿನನಿತ್ಯ ಯೂಸ್ ಮಾಡ್ಲಿಕ್ಕೆ ನಂಗೆ ಪ್ರಾಡಕ್ಟ್ಸ್ ನ ಹೆಚ್ಚು ಜನ ಕೇಳ್ತಾ ಇದಾರೆ. ಏನಕ್ಕಂದ್ರೆ ನಂದು ಪ್ರೀಮಿಯಂ ರೇಂಜ್ ಕ್ಯಾಟಗರಿ ಆಗಿರೋದ್ರಿಂದ ಚೂರು ಒಳ್ಳೆ ಕಾಫಿ ಕಾಫಿ ರೇಟ್ ತುಂಬಾ ಜಾಸ್ತಿ ಇರೋದ್ರಿಂದ ಇವಾಗ ನಮಗೆ ಸಪ್ಲೈ ಮಾಡ್ಲಿಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಇರೋ ಕಾರಣದಿಂದ ಅದು ಚೂರು ಜಾಸ್ತಿ ಇದೆ. ಬಟ್ ಪ್ರೀಮಿಯಂ ರೇಂಜ್ ಇರೋದ್ರಿಂದ ದಿನನಿತ್ಯ ಜನ ಯೂಸ್ ಮಾಡ್ಲಿಕ್ಕೆ ಅವರು ನಮ್ಮ ಮಲೆನಾಡ ಸೊಬಗು ಏನಿದೆ ಆ ಪ್ರಾಡಕ್ಟ್ ನ ಕೇಳ್ತಾ ಇದಾರೆ. ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನ ನಾನು ಕೊಡಲ್ಲಿ ಇನ್ನ 2-3 ದಿನಗಳಲ್ಲಿ ನಾನು ಅದನ್ನ ಹೊರ ತರ್ತೀನಿ. ಈಗ ನಿಮ್ಮ ಉತ್ಪನ್ನಗಳ ಮಾರಾಟ ಎಲ್ಲೆಲ್ಲಿ ಆಗ್ತಾ ಇದೆ? ಈಗ 3 ದಿನ ಅಲ್ಲಿ ನಂದು ಪ್ರಾಡಕ್ಟ್ಸ್ ಬ್ಯಾಂಗ್ಳೂರ್ ಇರ್ಬೋದು, ಹೈದರಾಬಾದ್ಗೂ ಶಿಪ್ಪಿಂಗ್ ಹೋಗಿದೆ, ದಾವಣಗೆರೆಗೆ ಹೋಗಿದೆ, ಮೈಸೂರ್ಗೆ ಹೋಗಿದೆ. ಇನ್ನ ನಾರ್ತ್ ಕರ್ನಾಟಕ ಬಂದ್ರೆ ನಮ್ಗೆ ಬಿಜಾಪುರಿಂದನೂ ಒಬ್ರು ಆರ್ಡರ್ ಮಾಡಿದ್ರು. ಕರ್ನಾಟಕ ಒಳಗಲ್ದಲ್ಲೇ ಆಚೆ ಚೆನ್ನೈ ಒಬ್ರಿಗೆ ನಾನು ಶಿಫ್ಟ್ ಮಾಡಿದ್ದೀನಿ ಇವಾಗ 3 ದಿನಕ್ಕೆ. ಭರತ್, ಈ ಒಂದು ಉದ್ಯಮದ ಬಗ್ಗೆ ನೀವು ಮಾಡ್ತಾ ಇರತಕ್ಕಂತ ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮತ್ತು ನಿಮ್ಮ ಉತ್ಪನ್ನಗಳು ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ವಾಟ್ಸ್ಆಪ್ ನಂಬರ್ ಆದಂತ 888-47-44-149 ಇದು ನಂದು ಪರ್ಸನಲ್ ನಂಬರ್ ಆಗಿರುತ್ತೆ. ನಂದು ಕಂಪನಿ ನಂಬರ್ ಇನ್ನೊಂದಿದೆ, 7892-121-856 ಇದು ನಂದು ಕಂಪನಿ ನಂಬರ್ ಆಗಿರುತ್ತೆ. ಅದಾದ ನಂತರ ನಂದು www.coffeenot.com ಹೋದ್ರೆ ನೀವು ನಂದು ಕಂಪನಿ ಅಡ್ರೆಸ್ ಇರ್ಲಿ, ಯಾವ ತರ ಒಂದು ರೀಚ್ ಔಟ್ ಆಗ್ಬೋದು, ಒಂದು ಚಾಟ್ ಅನ್ನೋ ಒಂದು ಚಾಟ್ ಬಾಟ್ ಇದೆ, ಅಲ್ಲೂ ನೀವು ಮಾಡ್ಬೋದು. ಮತ್ತೆ ಏನೇ ಕ್ವೇರೀಸ್ ಇದ್ರು ಇಮೇಲ್ ಐಡಿ ಅಲ್ಲೇ ಡಿಸ್ಪ್ಲೇ ಆಗಿದೆ, ನೀವು ಇಮೇಲ್ ಮಾಡ್ಬೋದು, ನಾವು ಅದಕ್ಕೆ ರಿಪ್ಲೈ ಅನ್ನ ಮಾಡ್ತೀವಿ 48 hours ಒಳಗೆ. ಏನೇ ಇದ್ರು ನಿಮಗೆ ಅರ್ಜೆಂಟ್ ಇದ್ದಂತ ಕಾಲದಲ್ಲಿ ನಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದಾಗಿದೆ. ನಿಮ್ಮ 2 ಸಂಖ್ಯೆಗಳನ್ನ ಇನ್ನೊಮ್ಮೆ ಹೇಳಿ. 888-44-149 ಇದು ನಂದೇ ಪರ್ಸನಲ್ ನಂಬರ್ ಆಗಿರುತ್ತೆ. ನಂದು ಕಂಪನಿ ನಂಬರ್ 7892-121-856. ಒಳ್ಳೆದು ಭರತ್. ಕಾಫಿಯಲ್ಲಿ ಬೇರೆ ಬೇರೆ ತರಹದ ಉತ್ಪನ್ನಗಳನ್ನ ಮಾಡಿ ಆ ಮೂಲಕ ನಮ್ಮ ಹಾಸನ ಭಾಗದ ಕಾಫಿಯ ಒಂದು ಕಂಪನ್ನ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅಲ್ಲಿಗೆ ತಲುಪಿಸಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಟುಕೊಂಡು ಕಾಫಿ ಆಧಾರಿತ ಉದ್ದಿಮೆಯನ್ನ ತಾವು ಪ್ರಾರಂಭವನ್ನ ಮಾಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮ್ಮ ಉದ್ದಿಮೆಗೆ ಒಳಿತಾಗ್ಲಿ, ನಿಮ್ಮ ಒಂದು ಕಾಫಿಯ ಕಂಪು ವಿಶ್ವದೆಲ್ಲೆಡೆ ಪಸರಿಸಲಿ ಅಂತ ಹೇಳ್ತಾ, ಈ ಒಂದು ಕಾಫಿ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್. ಇದುವರೆಗೆ ಕಾಫಿಯ ವಿವಿಧ ಖಾದ್ಯಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಯುವ ಉದ್ಯಮಿ ಎಸ್ ಭರತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಜಿಟಿ ವೆಂಕಟೇಶ್ ಅವರು ಸಂಗೀತ ನೀಡಿರುವ ಈ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಆರ್ಎನ್ ಜಯಗೋಪಾಲ್, ಧ್ವನಿ ನೀಡಿದ್ದಾರೆ ಪಿಬಿ ಶ್ರೀನಿವಾಸ್. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆ ಇರಬೇಕೆಂದು ಕೆಚ್ಚೆದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಆಗದು ತಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿದ್ದೆ ಕಲೆಗಳ ಬೀಡು ಬೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಶರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೆ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸುಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ. ಇದುವರೆಗೆ ಪಿಬಿ ಶ್ರೀನಿವಾಸ್ ಅವರು ಹಾಡಿದ್ದ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಂಗೀತ ನೀಡಿದವರು ಜಿಟಿ ವೆಂಕಟೇಶ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್. ಈ ಯುಗಾದಿ ನಿಮಗೆ ಸ್ವರ್ಣ ಕ್ಷಣಗಳನ್ನು ಹಾಗೆಯೇ ಅಂತ್ಯವಿಲ್ಲದ ಸಮೃದ್ಧಿಯನ್ನು ತರಲಿ. ಜಿಆರ್ಟಿ ಜ್ಯುವೆಲರ್ಸ್ ಸ್ವರ್ಣ ಯುಗಾದಿಯನ್ನು ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಪ್ರಸ್ತುತಪಡಿಸುತ್ತಿದೆ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 50 ರೂಪಾಯಿ ಕಡಿಮೆ, ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ, ಹಾಗೂ ವಜ್ರ ಮತ್ತು ಅಣ್ಕಟ್ ವಜ್ರ ಮೌಲ್ಯದ ಮೇಲೆ 10% ರಿಯಾಯಿತಿ ಪಡೆಯಿರಿ ಮತ್ತು ಇನ್ನೂ ಅನೇಕ ಕೊಡುಗೆಗಳನ್ನು ಆನಂದಿಸಿ. ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತದೆ. ಜಿಆರ್ಟಿ ಜ್ಯುವೆಲರ್ಸ್.